ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೋಡ್ರಪ್ಪ, ಆನೆ 1,000,000,000 ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗವತಿಯ ಮೌಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಟ್ರಲ್ಲ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ. February 3 ಸೋಮವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಜಾಲದಲ್ಲಿ, ಮಧ್ಯಾಹ್ನ 3:30 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ. ಇದು January 26-31 ನಡೆದ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುತ್ತೂರು ಜಾತ್ರಾ ಮಹೋತ್ಸವ ಸಮಿತಿ, ಸುತ್ತೂರು ಶ್ರೀ ಕ್ಷೇತ್ರ, ಮೈಸೂರು ಜಿಲ್ಲೆ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲವ್ವ, ಅಬೇ ಮಲ್ಲವ್ವ, ಏನ್ ಬಿರ್ರ ಅಂತ ಹೊಂಟಿಯವ? ಯಾಕ ಹೊಳ್ಳೆ ನೋಡ್ವಲ್ಲೆಲ್ಲ ತಡಿ ತಡಿ ತಡಿ, ನೀನ್ ನಾ ಬಿರ್ರ ಹೊಂಟಿನಿ ಅಂತ ಅನ್ಲಿಗತ್ತಿ? ಮತ್ತ ಇದೇನು ಒಳೆ ಮುಖದ ಮುಂದ ಈ ಪರಿ ಸೊಪ್ಪ ಹಾಕೊಂಡು ಕುಂತಿ, ಏನ್ ವ್ಯಾಪಾರ ಮಾಡಕ್ ಕುಂತಿಯ? ಏನ್ ಕತ್ತಿ ನೀನ್? ಬಾರ್ಬೇಲೆ, ನಿನ್ಗೊಂದ್ ಇಟ್ಕೊಡ್ತೀನಿ ಬಾ. ಯಾಕ ನೀ ಇತ್ಲಾ ಕಡೆ ಹೊಂಟಿ? ಸಂತಿ ಕಡೆನ? ನಂಗೆ ಗೊತ್ತಾಯ್ತೇಳಿ ನೀ ಯಾಕೆ ಕರೆದಿ ಅಂತೇಳಿ. ಇಟ್ಟು ಸೊಪ್ಪ ಹಾಕೊಂಡು ಕುಂತಿ, ಒಬ್ಬಾಕಿನ ಸೋಸಿ ಸೋಸಿ ಬ್ಯಾಸರ ಬಂದೈತೆ ನಿನಗೆ. ಹೆಂಗೂ ಅಂಟಾಳ ಬಾಯಿಕಿ ಬಂದೊಂದಿಟ್ಟು ಸೋಸ್ಕೊಡ್ಲಿ ಅಂತೇಳಿ. ಹಿಂಗಿರ್ತಾರ ನೋಡು ಮಂದಿ, ಏನ ಸಂತಿ ಕಡೆ ಹೊಂಟಾಳ, ಒಂದಿಟ್ಟು ಒಂದಿಟ್ಟು ಇದು ಕಾಯಿಪಲ್ಲೆ ಇದನ್ನ ಕೊಟ್ಟು ಕಳ್ಸಿದ್ರ ಆತ ಅಂದ್ರ ಸೋಸಾಕ್ ಕರಿತೀನಂತ ಸೋಸಾಕ ಬಲೆ ಬಿಡು. ಆಕಲವ ಹಂಗ್ಯಾಕ್ ಸಿಟ್ಟು ಹೇಳ್ತಿ ಹೇಳ ಹೇಳತಿ ಅನ್ಕೊಂಡ್ ಅನ್ವ ನಾನು, ನಿನಗೂ ಮೂಗ್ ಬ್ಯಾಗ ಬಿಡು ಸಿಟ್ಟು. ಅಯ್ಯ ಹೌದವ ಮತ್ತ, ಅಲ್ಲ ನೀ ಹಿಂಗ ಅನ್ನೋದು ಸರಿ ಏನ ನೋಡು. ಅಲ್ಲ ನೋಡು, ನೀ ಈಗ ಇಷ್ಟು ಸೊಪ್ಪ ಹಾಕೊಂಡು ಕುಂತಿಯಲ್ಲ, ನೋಡಲ್ಲಿ ಯಾವ ಪಾಟಿ ರಾಡಿ ಅದ ಅದ್ರಾಗ, ಅದನ್ನ ಸ್ವಚ್ಛಗಿ ತೊಳೆದು ಮಾಡಿ ಉಪಯೋಗಿಸ. ಅಯ್ಯಯ್ಯ ಇದನ್ನ ನಿನ್ನಿಂದನ ಕಲಿಬೇಕು ನೋಡ್ ನಾನು ಪಾಠ, ನಾ ಏನು ಹೊರಗಿನಿಂದ ತಂದೆ ನಾನು. ಅಕ್ಕ ಇಲ್ಲಿ ನೋಡಿಲ್ ಮಲ್ಲ ಮಲ ಮಲ ಅಂತೈತ್ ನೋಡಲ್ ತೋಟದ ಮುಂದೆ ಬೆಳೆದದ್ದು. ಹಾ ತಗೋ ಬಾ, ನೀನು ತಗೋ ಬಾ ಒಂದಿಟ್ಟು, ತೊಳೆದ ಕೊಡ್ತೀನಿ ಬಾ. ಏನ್ ಶಾಣೆ ಅದಿ ನೀನ ಕಲ್ಲವ್ವ, ಎಲ್ಲಾ ಸೊಪ್ಪ ಮನ್ಯಾಗ ಬೆಳ್ಕೊಂಡ್ಬಿಟ್ಟಿ ನೋಡ್ ನೀನ. ಹೌದ್ ಮತ್ತ ಅದಕ್ಕ ಹೇಳು, ನಿನಗ ರೊಕ್ಕ ಕೊಟ್ಟಿರ್ತಾರ ಬೇಡವ, ಅಲ್ಲಿ ಔಷಧ ಅದನ್ನ ಇದನ್ನ ಹೊಡೆದಿರ್ತಾರ, ಅಲ್ಲಿದ್ ಬೇಡವ. ಒಂದಿಟ್ಟೇನ ಮನಿ ಮುಂದ ಹೊಂಟಾಳ ಜೀವದ ಗೆಳತಿ, ಮನ್ಯಾಗ ಇದೇನಿದು ಸಗಣಿ ಗೊಬ್ಬರ ಹಾಕಿ ಬೆಳೆದಿದ್ದು ತಿನ್ಲೆ ಅಂತ ಕರೆದ್ರ ಆರ್ಸಾಕ್ ಕರ್ದಿನಂತ ಆರ್ಸಾಕ. ಇನ್ನ ಸಿಟ್ಟು ಬಿಟ್ಟಿಲ್ಲೇನ ಸಿಟ್ಟು ಬಂತ ನೋಡ. ಈಗ ನೋಡ ಕಲ್ಲವ್ವ, ಈ ಸೊಪ್ಪನ್ಯಾಗ ಎಷ್ಟು ಪೋಷಕಾಂಶ ಇರ್ತೈತಿ. ಅದ್ರಾಗ ದಿನಾ ಸೊಪ್ಪು ಉಪಯೋಗಿಸ್ಬೇಕು. ಅದ್ರಾಗತ್ತಿದ್ದೆ ನಾನು ಇದನ್ನ ಸೊಪ್ಪಿಂದ ಮಾತಾಡಕತ್ರಿ, ಇದ್ರೊಳಗ ಒಂದೇನ ನಮ್ಮ ಮಲ್ಲಕ್ಕ ಪಾಠ ಹೇಳ್ತಾಳ ಅಂತೇಳಿ ಹೇಳಿ ಪಾಠ ಅಲ್ಲ ಕಲ್ಲವ್ವ. ಈಗ ನೋಡ, ಈ ಸೊಪ್ಪು ಅನ್ನೋದು ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೇದು, ಹಿರಿಯರಿಗೆ ಬಹಳ ಒಳ್ಳೇದು. ಎಷ್ಟು ಪೋಷಕಾಂಶ ಇರ್ತದ ಅದನ್ನ ಇಂಗ್ಲಿಷ್ನಾಗ ಅಂತಾರ ನೋಡ, ಕೇಳಿ ಇಲ್ಲ, ಗ್ರೀನ್ ಲೀಫಿ ವೆಜಿಟೇಬಲ್ ಅಂತಾರೆ ಇದಕ್ಕ. ಹಸಿರು ಸೊಪ್ಪು ತರಕಾರಿಯನ್ನ ಹೆಚ್ಚು ಉಪಯೋಗಿಸ್ಕೋಬೇಕು. ನಿಂಗ್ ಗೊತ್ತೇನ ಕಲ್ಲವ್ವ, ಇದಕ್ಕ ಹಸಿರು ರಕ್ತ ಅಂತಾರ, ಗೊತ್ತೇನ ನಿಂಗ? ಹೌದಾ? ನಮ್ಗ ಇವು ಇಂಗ್ಲಿಷ್ ಪಂಗ್ಲಿಷ್ ನಮ್ಗ ಗುರ್ತಾಗೋದಿಲ್ಲ. ಈಗ ನೀ ಬಂದು ಇದು ಆರೋಗ್ಯಕ್ಕೆ ಚಲೋ, ಇದನ್ನ ತಿನ್ರಿ ಅಂದ್ರ ತಿನ್ನವ್ರ ನಾವು. ನೀ ಇಂಗ್ಲಿಷ್ ಏನಾರ ಹೇಳಿದ್ರ ನಂಗೆ ಗೊತ್ತಾಗಲ್ಲ. ನೋಡ ನಿಂಗ ಈಗ ನೋಡ, ನಾನು ನಿನಗೆ ಹೇಳುವುದನ್ನು ಕೇಳ. ಈಗ ನೋಡ, ಒಬ್ಬ ವಿಜ್ಞಾನಿ ನಮಿತಾ ರಾವತ್ ಅಂತ ಹೇಳಿ, ಅವರು ಈ ಸೊಪ್ಪು ತರಕಾರಿಯಾಗ ಎಷ್ಟು ಪೋಷಕಾಂಶ ಐತಿ, ಯಾರ್ಯಾರಿಗಿದು ಒಳ್ಳೇದು, ಮತ್ತು ಈಗ ನೀ ಹೆಂಗೆ ಬೆಳೆದಿ ನೋಡು ಕಲ್ಲವ್ವ, ಮನೆ ಅಂಗಳದಾಗನ ಸೊಪ್ಪು ಗಿಪ್ಪು ಎಲ್ಲ ಹಂಗೆ ಈ ಮಾಳಿಗೆ ಮ್ಯಾಗ ಟೆರೆಸ್ ಗಾರ್ಡನ್ ಅಂತಾರೆ ನೋಡು, ಅಲ್ಲೆಲ್ಲ ಈ ಸೊಪ್ಪುಗಳನ್ನು ಹೆಂಗೆ ಬೆಳ್ಕೋಬಹುದು, ಇದ್ರ ಬಗ್ಗೆ ಎಷ್ಟು ಚಂದ ಹೇಳ್ಯಾರ ಗೊತ್ತೇನ? ಹೌದಾ? ಹಾಗ ಯವ್ವ, ಇವು ಟೆರೆಸ್ ಗಾರ್ಡನ್ ಟೆರೆಸ್ ಟೆರೆಸ್ ಅನ್ನಕ್ ಬರೋದಿಲ್ ಬಿಡವ, ಹೋಗ್ಲಿ ಬಿಡು, ಅವೆಲ್ಲ ಈಗ ಬಂದವು. ಅವಾಗೆಲ್ಲ ನಮ್ ಹಿತ್ತಲ್ದಾಗ ಬೆಳಿತಿದ್ದಿಲ್ಲನ? ಸರಿ ಕಲ್ಲವ್ವ, ಅವಾಗ ಹಿತ್ತಲ ಮನಗಂಡು ದೊಡ್ಡದಿರ್ತಿತ್ತು, ಈಗ ಜಗನ ಇರುವುದಿಲ್ಲ. ಇದ್ದಟ್ ಜಗ ತುಂಬಾ ಮನಿ ಕಟ್ಕೊಂಡ್ಬಿಟ್ಟಿರ್ತಾರ. ಅದಕ್ಕೇನಂದ್ರ ಮನಿ ಮಾಳಿಗೆ ಮ್ಯಾಗ ಈ ಟೆರೆಸ್ ಮ್ಯಾಗ ನೋಡ, ಈ ಮಣ್ಣಿನ ಪಾಟ್ ಅಂದ್ರ ಹೂ ಕುಂಡ ಅಂತ ಇಟ್ಟಿರ್ತಾರಲ್ಲ, ಅದ್ರಾಗೆಲ್ಲ ಹಾಕಿ ಈ ಸೊಪ್ಪುಗಳನ್ನ ಬೆಳೆಸಬಹುದು ಅನ್ನೋದನ್ನ ಅವರು ಹೇಳ್ಯಾರ. ಒಂದಿಟ್ಟು ಕೇಳ ನೀನ. ದೇಹದ ಸಂಪೂರ್ಣ ಬೆಳವಣಿಗೆಗೆ ಸಮತೋಲಿತ ಆಹಾರ ಬಹುಮುಖ್ಯ. ಆಹಾರದಲ್ಲಿ ನಾವು ಪಿಷ್ಟ, ಸಸಾರಜನಕ, ಕೊಬ್ಬು, ಖನಿಜಗಳು, ಜೀವಸತ್ವಗಳು ಹಾಗೂ ಅವಶ್ಯಕ ಆಮ್ಲಗಳು, ನಾರು ಮತ್ತು ಇತ್ಯಾದಿಗಳನ್ನು ದೊರೆಯುತ್ತವೆ. ಆದ್ದರಿಂದ ಮಿಶ್ರಾಹಾರದ ಸೇವನೆ ಅಂದರೆ ಹಣ್ಣುಗಳು, ತರಕಾರಿಗಳು, ಅದರಲ್ಲಿ ಸೊಪ್ಪು ತರಕಾರಿ, ಇತರೆ ತರಕಾರಿಗಳು, ಧಾನ್ಯಗಳು ಇತ್ಯಾದಿಗಳ ಸೇವನೆ ಅತಿ ಅಗತ್ಯವಾಗಿದೆ. ಪ್ರತಿಯೊಬ್ಬ ವಯಸ್ಕ ಪ್ರತಿದಿನ 300 ಗ್ರಾಂ ತರಕಾರಿಯಷ್ಟು ಸೇವಿಸಬೇಕು. ಅದರಲ್ಲಿ ಕನಿಷ್ಠ 125 ಗ್ರಾಂ ಸೊಪ್ಪು ಹೊಂದಿರಲೇಬೇಕೆಂದು ಹೇಳಲಾಗಿದೆ. ಸೊಪ್ಪು ತರಕಾರಿಗಳಲ್ಲಿ ಆಹಾರ ಧಾನ್ಯಗಳಲ್ಲಿ ಇಲ್ಲದೇ ಇರುವಂತಹ ಖನಿಜಗಳು ಹಾಗೂ ಜೀವಸತ್ವಗಳು ಅತಿ ಹೇರಳವಾಗಿ ದೊರೆಯುತ್ತವೆ. ಹಾಗೂ ಜೀವಸತ್ವಗಳಾದ ವಿಟಾಮಿನ್ ಎ, ವಿಟಾಮಿನ್ ಬಿ, ಸಿ ಮತ್ತು ವಿಟಾಮಿನ್ ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತರೆ ತರಕಾರಿಗಳು ಅಥವಾ ಇತರೆ ಆಹಾರ ಧಾನ್ಯಗಳಿಗಿಂತ ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ, ಮಕ್ಕಳು ಮತ್ತು ಬಾಣಂತಿಯರು ಹೆಚ್ಚಾಗಿ ಉಪಯೋಗಿಸುವುದು ಅತಿ ಸೂಕ್ತ. ಇವುಗಳಲ್ಲದೆ ನಾರು ಪದಾರ್ಥವನ್ನು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಈ ನಾರು ಪದಾರ್ಥಗಳು ನಮ್ಮ ಪಚನ ಶಕ್ತಿಯನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡುತ್ತವೆ. ಅದಲ್ಲದೆ ಅನೇಕ ಆಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇದರ ಸೊಪ್ಪು ತರಕಾರಿಗಳಲ್ಲಿ ಲಭ್ಯವಾಗಿವೆ. ಈ ಆಂಟಿ ಆಕ್ಸಿಡೆಂಟ್ಗಳು ನಮಗೆ ಹಾನಿಕಾರಕವಾದಂಥ ರೋಗಗಳಾದ ಕ್ಯಾನ್ಸರ್ನಂಥ ರೋಗಗಳಿಂದ ರಕ್ಷಣೆಯನ್ನು ಮಾಡುತ್ತವೆ. ಇದರಲ್ಲಿ ಅನೇಕ ಸೊಪ್ಪು ತರಕಾರಿಗಳಿವೆ. ಸುಮಾರಾಗಿ 125 ಜಾತಿಯ ಸೊಪ್ಪು ತರಕಾರಿಗಳಲ್ಲಿ 700 ರಿಂದ 1000 ವರೆಗೂ ಪ್ರಭೇದಗಳಿವೆ. ಅದರಲ್ಲಿ ಕೆಲವೊಂದು ಮಾತ್ರ ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಅವಾವೆಂದರೆ ಮೆಂತೆ, ಪಾಲಕ್, ಸಬ್ಬಸಿಗೆ, ಕೊತ್ತಂಬರಿ, ಪುಂಡಿ, ರಾಜಗಿರಿ ಅಥವಾ ಹರಿವೆ ಸೊಪ್ಪು, ಕಿರಿಕ್ಸಾಲಿ, ಅದೇ ಬಹುವಾರ್ಷಿಕ ಸೊಪ್ಪುಗಳಾದ ಕರಿಬೇವು, ನುಗ್ಗೆಸೊಪ್ಪು ಇತ್ಯಾದಿಗಳನ್ನು ಬೆಳೆಯುತ್ತಾರೆ. ಅದಲ್ಲದೆ ಸ್ಥಳೀಯವಾಗಿ ದೊರೆಯತಕ್ಕಂಥ ಅಂದರೆ ನೀವು ಮಾರುಕಟ್ಟೆಯಲ್ಲಿ ನೋಡಿರಬಹುದು, ಗೋಣಿ ಸೊಪ್ಪಿರ್ಬೋದು, ನಮ್ಮ ಅಗಸೆ ಸೊಪ್ಪಿರ್ಬೋದು, ಅದಲ್ಲದೆ ಈ ಜನವರಿ ಹಂಗಾಮಿನಲ್ಲಿ ಬರ್ತಕ್ಕಂಥ ಕಡಲೆ ಸೊಪ್ಪು ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತದೆ, ಬಸಳೆ ಸೊಪ್ಪು. ಸೊ ಇತರೆ ಕಿರು ತರಕಾರಿಗಳು, ಸ್ಥಳೀಯವಾಗಿ ಲಭ್ಯವಿರುವ ತರಕಾರಿಗಳನ್ನು ಕೂಡ ಅಲ್ಲಲ್ಲಿ ಸ್ಥಳೀಯವಾಗಿ ಬೆಳೆಯಲಾಗುತ್ತದೆ. ಸೊಪ್ಪು ತರಕಾರಿಗಳು ಯಾವುದೇ ರೀತಿಯ ಮಣ್ಣಿನಲ್ಲಿ ಬೆಳೆಯತಕ್ಕಂತಹ ಹೆಚ್ಚಾಗಿ ನೀರು ಬಸಿದು ಹೋಗತಕ್ಕಂಥ ಹಾಗೂ ಫಲವತ್ತಾದ ಮಣ್ಣು ಇದಕ್ಕೆ ಅತಿ ಸೂಕ್ತ, ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ವರ್ಷ ಪೂರ್ತಿ ಈ ಸೊಪ್ಪು ತರಕಾರಿಗಳನ್ನು ಬಿತ್ತನೆ ಮಾಡಬಹುದು. ಆದರೆ ಹೆಚ್ಚಿನ ಇಳುವರಿಯನ್ನು ಮಾರ್ಚ್ ಹಾಗೂ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಬಿತ್ತನೆ ಮಾಡಿದಾಗ ಪಡೆಯಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಮೆಂತೆ ಹಾಗೂ ಸಬ್ಬಸಿಗೆ ಚಳಿಗಾಲದ ಬೆಳೆಯಾಗಿದ್ದು ಬೇಸಿಗೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಮಳೆಗಾಲದ ಕೊನೆಯ ಹಂತದಲ್ಲಿ ಅಥವಾ ಚಳಿಗಾಲದ ಆರಂಭದಲ್ಲಿ ಅತಿ ಒಂದು ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿಯನ್ನು ನೀಡುತ್ತವೆ. ಉದಾಹರಣೆಗೆ ರಾಜಗಿರಿಯನ್ನು ಮಾರ್ಚ್ದಿಂದ ಸೆಪ್ಟೆಂಬರ್ದಲ್ಲಿ ಬೆಳೆಯೋದು ಸೂಕ್ತ. ಮೇಥಿ ಆಗಸ್ಟ್ದಿಂದ ನವೆಂಬರ್ವರೆಗೆ, ಅದೇ ರೀತಿ ಪಾಲಕ್ ಸೆಪ್ಟೆಂಬರಿಂದ ನವೆಂಬರ್ವರೆಗೆ. ಸೊ ಈ ರೀತಿ ವರ್ಷ ಪೂರ್ತಿ ಬೆಳೆದರೂ ಕೂಡ ಈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದಲ್ಲಿ ಹೆಚ್ಚಿನ ಇಳುವರಿ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಾಯ ಸಾಮಗ್ರಿಗಳಲ್ಲಿ ಮುಖ್ಯವಾಗಿ ಎಲ್ಲ ಈ ಸೊಪ್ಪು ತರಕಾರಿಗಳು ಬೀಜದ ಮೂಲಕ ನಾಟಿ ಮಾಡಬಹುದಾಗಿದೆ. ಬೀಜದ ಪ್ರಮಾಣ ಅಂದರೆ ರಾಜಗಿರಿಯಲ್ಲಿ 2.5 kg ಪ್ರತಿ 2.5 ಎಕರೆಗೆ ಬೀಜ ಸಾಮಗ್ರಿ ಬೇಕಾಗುತ್ತದೆ. ಅದೇ ರೀತಿ ಮೆಂತೆಗೆ 40 kg ಪ್ರತಿ 2.5 ಎಕರೆಗೆ, ಪಾಲಕ್ ಆದಲ್ಲಿ 25 kg ಪ್ರತಿ 2.5 ಎಕರೆಗೆ, ಅದೇ ರೀತಿ ಕೊತ್ತಂಬರಿ ಸೊಪ್ಪಾದಲ್ಲಿ 10-12 kg ಈ ರೀತಿ ಬಿತ್ತನೆ ಬೀಜದ ಸಾಮಗ್ರಿಗಳು ಬೇಕಾಗುತ್ತವೆ. ರಾಸಾಯನಿಕ ಗೊಬ್ಬರಕ್ಕೂ ಕುರಿತಾಗಿ ಅಂದ್ರೆ ಮೊಟ್ಟ ಮೊದಲಾಗಿ ಭೂಮಿಯ ತಯಾರಿಕಾ ಹಂತದಲ್ಲಿ ನಾಟಿ ವಿಧಾನ ಮೊದಲು ತಿಳಿಸ್ತೇನೆ ನಾನು. ನಾಟಿ ವಿಧಾನದಲ್ಲಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು, ಯಾಕೆಂದರೆ ಬೀಜವು ಅತಿ ಚಿಕ್ಕ ಗಾತ್ರದಲ್ಲಿರೋದ್ರಿಂದ ಎಷ್ಟು ಭೂಮಿಯನ್ನು ಹದ ಮಾಡ್ತೇವೆ ಅಷ್ಟು ರೀತಿ ಚೆನ್ನಾದ ಒಂದು ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಆದ್ದರಿಂದ ಭೂಮಿಯನ್ನು 2-3 ಬಾರಿ ಉಳುಮೆ ಮಾಡಿ ಉತ್ತಮ ಹದಕ್ಕೆ ತಂದು ಚಿಕ್ಕ ಚಿಕ್ಕ ಪಾತಿಗಳನ್ನು ಅಂದರೆ 3 m x 2 m ಉದ್ದ ಹಾಗೂ ಅಗಲದ ಮಡಿಗಳನ್ನು ನಾವು ತಯಾರಿಸಬೇಕು. 2 ಮಡಿಗಳು ಒಂದರಂತೆ ನೀರಾವರಿ ಕಾಲುವೆಗಳನ್ನು ತೆಗೆಯಬೇಕು. ಮಡಿ ಮಾಡೋಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರ 5 ಟನ್ ಪ್ರತಿ ಎಕರೆಗೆ ಹಾಗೂ ಪೂರ್ಣ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಷ್ 50% ಸಾರಜನಕವನ್ನು ಚೆನ್ನಾಗಿ ಮಣ್ಣಿನಲ್ಲಿ ಮಿಶ್ರ ಮಾಡಿಕೊಳ್ಳಬೇಕು. ಅದಾದ ಮೇಲೆ ತೆಳುವಾಗಿ ಬೀಜವನ್ನು ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಸಾಲುಗಳಲ್ಲಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ಕಳೆ ನಿರ್ವಹಣೆ ಹಾಗೂ ಇತರೆ ಅಂತರ್ ಬೇಸಾಯ ನಿರ್ವಹಣೆ ಅತಿ ಅನುಕೂಲಕರವಾಗುವುದು. ಇದಕ್ಕೆ ಗೊಬ್ಬರಗಳ ನಿರ್ವಹಣೆಯಲ್ಲಿ ಕೊಟ್ಟಿಗೆ ಗೊಬ್ಬರದ ಪ್ರಾಮುಖ್ಯತೆ ಅತಿ ಮಹತ್ವದ್ದಾಗಿರುತ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಿದಲ್ಲಿ ಮಣ್ಣಿನ ಗುಣಧರ್ಮ ಉತ್ತಮ ಪಡಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಏಕೆಂದರೆ ಮಣ್ಣಿನ ಗುಣಧರ್ಮ ಅಂದರೆ ನೀರು ಹಿಡಿದುಕೊಳ್ಳತಕ್ಕಂಥ ಸಾಮರ್ಥ್ಯ ಆಗಿರಬಹುದು, ಅದರಲ್ಲಿ ಗಾಳಿ ಆಡತಕ್ಕಂಥ ಸಾಮರ್ಥ್ಯ ಆಗಿರಬಹುದು, ಹಾಗೂ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಜಾಸ್ತಿ ಆದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಸ್ಯಗಳಿಗೆ ಒದಗಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದಲ್ಲದೆ ಉತ್ತಮ ಗುಣಧರ್ಮ ಹೊಂದಿದ್ದಲ್ಲಿ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿಗೊಳ್ಳುತ್ತದೆ. ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಲಘು ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುವಲ್ಲಿ ಫಲಪ್ರದಾಯವಾಗಿವೆ. ಸಾಧಾರಣವಾಗಿ ಬಿತ್ತನೆ ಮಾಡಿದ ತಕ್ಷಣ ತೆಳುವಾಗಿ ನೀರನ್ನು ಒದಗಿಸುತ್ತವೆ. ಅದಾದ ನಂತರವೂ ಕೂಡ ಹವಾಮಾನಕ್ಕನುಸಾರವಾಗಿ ಹಾಗೂ ಮಣ್ಣಿನ ಗುಣಧರ್ಮಕ್ಕನುಸಾರವಾಗಿ 4-6 ದಿನಗಳ ಅಂತರದಲ್ಲಿ ನೀರನ್ನು ಒದಗಿಸಬೇಕು. ನಾವೆಲ್ಲ ತಿಳಿದಂತೆ ಈ ತರಕಾರಿಗಳು ಹೆಚ್ಚಿನ ಅಂಶದ ನೀರನ್ನು ಹೊಂದಿರುತ್ತವೆ, ಅದೇ ಕೂಡ ಈ ಇತರ ತಾಜಾತನಕ್ಕೆ ಕಾರಣವಾಗಿರುತ್ತದೆ. ಸೊ ನೀರಾವರಿಯ ಕೊರತೆ ಉಂಟಾದಲ್ಲಿ ಸಸ್ಯದ ಬೆಳವಣಿಗೆ ಇಳುವರಿಗೆ ಹೊಡೆತ ಕೊಡುವುದಲ್ಲದೆ ತಮ್ಮ ತಾಜಾತನವನ್ನು ಕಳೆದುಕೊಳ್ಳುತ್ತವೆ ಹಾಗೂ ನಾರಿನ ಪ್ರಮಾಣ ಜಾಸ್ತಿಯಾಗಿ ತನ್ನ ಮಾರುಕಟ್ಟೆಯ ಗುಣಧರ್ಮವನ್ನು ಅದು ಕಳೆದುಕೊಳ್ಳುತ್ತದೆ. ಆದ್ದರಿಂದ ನೀರಾವರಿಯ ಕೊರತೆ ಆಗದಂತೆ ಬೆಳವಣಿಗೆಯ ಹಂತದಲ್ಲಿ ಕೊಯ್ಲು ಮಾಡುವವರಿಗೂ ಕೂಡ ಚೆನ್ನಾಗಿ ನೀರನ್ನು ಇದಕ್ಕೆ ಒದಗಿಸಬೇಕು. ಕೀಟ ರೋಗಗಳ ಬಾಧೆ ಕೆಲವೊಂದಿದೆ, ಬೇರೆ ತರಕಾರಿಗಳಿಗೆ ಹೋಲಿಕೆ ಮಾಡಿದ್ದಲ್ಲಿ ಕಡಿಮೆ ಅಂತ ಹೇಳಬಹುದು, ಆದರೆ ಪೂರ್ತಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಸಾಮಾನ್ಯವಾಗಿ ಬರತಕ್ಕಂತಹ ರೋಗಗಳೆಂದರೆ ಬೂದಿ ರೋಗ, ಎಲೆಚುಕ್ಕೆ ರೋಗ ಹಾಗೂ ಬಿಳಿತುಕ್ಕು ರೋಗ. ಬೂದಿ ರೋಗ ಮುಖ್ಯವಾಗಿ ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪುಗಳಲ್ಲಿ ಸಾಮಾನ್ಯವಾಗಿ ನೀವು ನೋಡಬಹುದು. ಒಂದು ಬಿಳಿ ತರಹದ ಪೌಡರ್ ಎಲೆ ಮೇಲೆ ಅಥವಾ ರೋಗ ತೀವ್ರಗೊಂಡಲ್ಲಿ ಎಲೆ ಕೆಳಗಡೆ ಪೂರ್ತಿ ಪ್ರಮಾಣದ ಸಸ್ಯದ ಮೇಲೆ ಆವರಿಸಿರುತ್ತದೆ. ಸೊ ಇದರಿಂದ ಬೆಳವಣಿಗೆ ಕುಂಠಿತಗೊಳ್ಳುವುದಲ್ಲದೆ ಇಳುವರಿ ಕೂಡ ಹೊಡೆತ ಕೊಡುತ್ತದೆ. ಈ ರೋಗದ ಹತೋಟಿಗಾಗಿ ನೀರಿನಲ್ಲಿ ಕರಗುವ ಗಂಧಕವನ್ನು 2 g ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಇತ್ತೀಚೆಗೆ ಬಂದಂತಹ ರಸಾಯನಿಕಗಳಲ್ಲಿ ಮೈಕ್ಲೋಬಿಟಾನಿಲ್ 0.5 mL ಪ್ರತಿ ಲೀಟರ್ ನೀರಿಗೆ ಅಥವಾ ಫ್ಲುಸಿಲಾಜೋಲ್ 0.5 mL ಪರ್ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದಲ್ಲಿ ಅತಿ ಪರಿಣಾಮಕಾರಿಯಾದ ಒಂದು ಹತೋಟಿಯನ್ನು ನಾವು ಪಡೆಯಬಹುದಾಗಿದೆ. 2 ರಲ್ಲಿ 1 ಈ ರಾಸಾಯನಿಕ ವಸ್ತುವನ್ನು ನೀವು ಬಳಸಬಹುದಾಗಿದೆ. ಅದೇ ರೀತಿ ಬಿಳಿತುಕ್ಕು ರೋಗ, ಈ ಬಿಳಿತುಕ್ಕು ರೋಗ ಸಾಮಾನ್ಯವಾಗಿ ಕಿರಿಕ್ಸಾಲಿ ಅಥವಾ ಮೂಲಂಗಿ ಸೊಪ್ಪಿನಲ್ಲಿ ನಾವು ನೋಡಬಹುದಾಗಿದೆ. ಎಲೆಗಳ ಮೇಲೆ ಬಿಳಿದಾದ ಗುಳ್ಳೆಗಳ ತರ ಕಾಣಬರುತ್ತದೆ. ರೋಗ ತೀವ್ರಗೊಂಡಲ್ಲಿ ಈ ಗುಳ್ಳೆಗಳು ದೊಡ್ಡದಾಗಿ ಒಡೆದು ಬಿಳಿ ತರಹದ ಪೌಡರ್ ಒಂದು ಹೊರಬರುತ್ತದೆ. ಇದು ಮತ್ತೆ ರೋಗಾಣುಗಳ ಪ್ರಸರಣೆಗೆ ಮತ್ತೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ. ಈ ರೋಗದ ಹತೋಟಿಗೆ ಅಲೈಟ್ 2 g ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು ಅಥವಾ ರಿಡೋಮಿಲ್ ಗೋಲ್ಡ್ 2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ದಲ್ಲಿ ಒಂದು ಹೆಚ್ಚಿನ ಪರಿಣಾಮಕಾರಿಯಾದ ಹತೋಟಿಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಎಲೆಚುಕ್ಕು ರೋಗ, ಈ ಎಲೆಚುಕ್ಕು ರೋಗ ಪಾಲಕ್ ಅಥವಾ ಮೆಂತೆ ಕೊತ್ತಂಬರಿಗಳಲ್ಲಿ ಕಾಣಬಹುದಾಗಿದೆ. ಅಲ್ಟರ್ನೇರಿಯಾ ಮತ್ತು ಸರ್ಕೋಸ್ಪೋರ ಶಿಲೀಂಧ್ರದಿಂದ ಬರತಕ್ಕಂಥ ಇದು ಎಲೆಚುಕ್ಕು ರೋಗ. ಸಾಮಾನ್ಯವಾಗಿ ಒಂದು ಕಪ್ಪು ಚುಕ್ಕೆ ಥರ ನಾವು ಸರ್ಕೋಸ್ಪೋರ ಲೀವ್ ಸ್ಪಾಟ್ ಅಲ್ಲಿ ಕಾಣಬಹುದು. ಅದೇ ರೀತಿ ಅಲ್ಟರ್ನೇರಿಯಾದಲ್ಲಿ ಕೂಡ ಒಂದು ಕಂದು ಬಣ್ಣದ ಚುಕ್ಕೆ ಇದ್ದು ಮಧ್ಯದಲ್ಲಿ ಅತಿ ಕಪ್ಪಾಗಿರುವಂತಹ ಚುಕ್ಕೆ ಕಂಡು ಬರುತ್ತದೆ. ಈ ಒಂದು ಎಲೆ ಚುಕ್ಕೆ ರೋಗ ಹತೋಟಿಗಾಗಿ ನಾವು ಡೈಥೆನ್ M45 2.5 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಅಥವಾ ಹೆಕ್ಸಾಕೋನೋಜಾಲ್ ಅನ್ನು 1 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದಲ್ಲಿ ಪರಿಣಾಮಕಾರಿಯಾದ ಒಂದು ಹತೋಟಿಯನ್ನು ಪಡೆಯಬಹುದು. ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳಲ್ಲದೆ ಇನ್ನು ಪುಂಡಿ ಪಲ್ಲೆಯಲ್ಲಿ ಮುಖ್ಯವಾಗಿ ಒಂದು ದುಂಡಾನುದಿಂದ ಬರ್ತಕ್ಕಂಥ ಎಲೆಚುಕ್ಕೆ ರೋಗ ಕೂಡ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ಒಂದು ಹತೋಟಿಗಾಗಿ ನಾವು COC ಕಾಪರ್ಆಕ್ಸಿಕ್ಲೋರೈಡ್ 2 ಗ್ರಾಂ ಪ್ರತಿ ಲೀಟರ್ ನೀರಿನೊಂದಿಗೆ, ಅದರ ಜೊತೆ ಸ್ಟ್ರೆಪ್ಟೋಸೈಕ್ಲಿನ್ 0.5 ಗ್ರಾಂ ಪರ್ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಮಾಡಿದಲ್ಲಿ ಒಂದು ಪರಿಣಾಮಕಾರಿಯಾದ ಹತೋಟಿಯನ್ನು ಕಾಣಬಹುದು. ಈ ರೋಗಗಳಲ್ಲದೆ ಜಂತು ಹುಳುಗಳ ಬಾಧೆ ಅತಿ ಜಾಸ್ತಿಯಾಗಿ ಸೊಪ್ಪು ತರಕಾರಿಗಳಲ್ಲಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ನಿಮ್ಯಾಟೋಡ್ ಅಂತ ಹೇಳ್ತೇವೆ. ಇದಕ್ಕೆ ರಾಸಾಯನಿಕ ಬಳಕೆಗಿಂತ ಜೈವಿಕ ಒಂದು ಹತೋಟಿ ಕ್ರಮಗಳನ್ನು ಅನುಸರಿಸುವುದು ಬಹಳ ಸೂಕ್ತ. ಅದರಲ್ಲಿ ಭೂಮಿ ತಯಾರಿಕೆಯ ಸಮಯದಲ್ಲಿ ಬೇವಿನ ಹಿಂಡಿ 20 ಕೆಜಿ ಪ್ರತಿ ಎಕರೆ, ಅದರ ಜೊತೆ ಜೈವಿಕ ಶಿಲೀಂಧ್ರವಾದ ಪೆಸಿಲೋಮೈಸಿಸ್ ಲಿಲ್ಯಾಸಿನಸ್ 2 ಕೆಜಿ ಪ್ರತಿ ಎಕರೆ ಮಿಶ್ರ ಮಾಡಿ, ನಾವು ಕೊಟ್ಟಿಗೆ ಗೊಬ್ಬರ ಕೊಡುವ ಸಮಯದಲ್ಲಿ ಇವನ್ನು ಸಹ ಮಿಶ್ರ ಮಾಡಿ ಭೂಮಿಗೆ ಚೆನ್ನಾಗಿ ಬೆರೆಸಬೇಕು. ಇದಲ್ಲದೆ ಚೆಂಡು ಹೂವಿನ ಬೆಳೆಯನ್ನು ಬಲೆ ಬೆಳೆಯಾಗಿ ಇದನ್ನು ಬೆಳೆಯಬಹುದಾಗಿದೆ. ಈ ಚೆಂಡು ಹೂವನ್ನು ಬಲೆ ಬೆಳೆಯಾಗಿ ಬೆಳೆಯೋದ್ರಿಂದ ಕೂಡ ನಿಮ್ಯಾಟೋಡ್ ಅಥವಾ ಜಂತು ಹುಳವನ್ನು ಹತೋಟಿ ಮಾಡಬಹುದಾಗಿದೆ. ಇದನ್ನು ಟ್ರ್ಯಾಪ್ ಕ್ರಾಪ್ ಅಂತೀವಿ. ಇದನ್ನು ಮಡಿಗಳ ಬದುಗಳಲ್ಲಿ ಅಥವಾ ಮಿಶ್ರ ಬೆಳೆಯಾಗಿ ತಾವು ಬೆಳೆದದ್ದೇ ಆದಲ್ಲಿ ಜಂತು ಹುಳುಗಳ ಹತೋಟಿ ಮಾಡಬಹುದು. ಅದೇ ರೀತಿ ಇನ್ನೊಂದು ವಿಧಾನ ಅಂದರೆ ಕ್ರಾಪ್ ರೊಟೇಷನ್ ಅಥವಾ ಪರ್ಯಾಯ ಬೆಳೆ ಬೆಳೆಯೋದ್ರ ಮೂಲಕ ಜಂತು ಹುಳುಗಳ ಬಾಧೆಯನ್ನು ಕಡಿಮೆ ಮಾಡಬಹುದಾಗಿದೆ. ಇದಲ್ಲದೆ ಎಲೆ ತಿನ್ನೋ ಕೀಟ ಒಂದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇಲ್ಲಿ ಮರಿ ಹುಳುಗಳು ಎಲೆಗಳ ಮೇಲೆ ರಂಧ್ರ ಮಾಡಿ ಅಥವಾ ಪೂರ್ತಿ ಎಲೆಯನ್ನು ತಿನ್ನುತ್ತವೆ. ಈ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ ಮೆಲೋಥಿಯಾನ್ 2 ml ಪ್ರತಿ ಲೀಟರ್ ನೀರು ಅಥವಾ ಕಾರ್ಬಾರಿಲ್ 4 ಗ್ರಾಂ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಮಾಡಿದ್ದಲ್ಲಿ ಒಂದು ಉತ್ತಮ ಹತೋಟಿ ಕೈಗೊಳ್ಳಬಹುದು. ಸಾಮಾನ್ಯವಾಗಿ ಸೊಪ್ಪು ತರಕಾರಿಗಳು 25-30 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತವೆ. ಕೊಯ್ಲನ್ನು ಸಾಮಾನ್ಯವಾಗಿ ಮುಂಜಾನೆ ಅಥವಾ ಸಾಯಂಕಾಲದಲ್ಲಿ ಮಾಡಬೇಕು. ಏಕೆಂದರೆ ಮಧ್ಯಾಹ್ನ ಟೈಮ್ ಮಾಡಿದಲ್ಲಿ ಸಸ್ಯಗಳು ಆಗಾಗಲೇ ಹೆಚ್ಚಿನ ತಾಪವನ್ನು ಹೀರಿಕೊಂಡಿರುತ್ತವೆ. ಕೊಯ್ಲು ಮಾಡಿದ ತಕ್ಷಣ ಅದರ ಹೆಚ್ಚಿನ ತಾಪದಿಂದಾಗಿ ಉಸಿರಾಟ ಕ್ರಿಯೆ ಇನ್ನೂ ವೇಗವಾಗಿ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತವೆ. ಅದರಿಂದ ಬಾಳಿಕೆ ಕೂಡ ಜಾಸ್ತಿ ಬರುವುದಿಲ್ಲ. ಆದ್ದರಿಂದ ಕೊಯ್ಲಿನ ಸಮಯ ಮುಖ್ಯವಾಗಿ ಬೆಳಗ್ಗೆ ಹಾಗೂ ಸಾಯಂಕಾಲ ಮಾಡಬೇಕು. ಪಾಲಕ್ ಹಾಗೂ ರಾಜಗಿರಿಯಲ್ಲಿ ನಾವು ಮಲ್ಟಿಕಟ್ ಅಂತ ಹೇಳ್ತೀವಿ. ಎಲೆಗಳನ್ನು ಅಷ್ಟೇ ಕೀಳೋದ್ರಿಂದ ಅಥವಾ ಚಿಗುರಿನ ತುದಿಯನ್ನು ತೆಗೆಯೋದ್ರಿಂದ ಕೂಡ ಮಾರಾಟ ಮಾಡಬಹುದು. ಅಥವಾ ಪೂರ್ತಿ ಸಸಿಯನ್ನು ಕೀಳೋದ್ರ ಮೂಲಕ ಕೂಡ ಕೊಯ್ಲನ್ನು ನಾವು ಮಾಡಬಹುದಾಗಿದೆ. ಇಳುವರಿ ಸಾಮಾನ್ಯವಾಗಿ ಇಲ್ಲಿ ನಾವು 10-15 ಟನ್ ಪ್ರತಿ ಹೆಕ್ಟೇರ್ಗೆ ನಾವು ಇದನ್ನ ಪಡೆಯಬಹುದಾಗಿದೆ. ಉತ್ತಮವಾದ ಈ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೇ ಆಗಿದ್ದಲ್ಲಿ 10-15 ಟನ್ ಪ್ರತಿ ಹೆಕ್ಟೇರ್ಗೆ ಇಳುವರಿಯನ್ನು ಪಡೆಯಬಹುದು. ಕೊಯ್ಲಿನ ಸಮಯ ಇಲ್ಲಿ ಅತಿ ಮುಖ್ಯ. 25-30 ದಿನಕ್ಕೆ ಸಿದ್ಧವಾದರೂ ಕೂಡ ವಾತಾವರಣಕ್ಕೆ ಅನುಸಾರವಾಗಿ ಸರಿಯಾಗಿ ಬೆಳೆದಂತಹ ಅತಿ ಬಲಿತಿರಬಾರದು. ಬಲಿತಿದ್ದಲ್ಲಿ ಮಾರುಕಟ್ಟೆಯಲ್ಲಿ ಲಾಭ ದೊರೆಯೋದಿಲ್ಲ. ಸರಿಯಾಗಿ ಬೆಳೆದಂತಕ್ಕಂಥ ಸಸಿಗಳನ್ನು ಬೆಳಗ್ಗಿನ ಅಥವಾ ಸಾಯಂಕಾಲದ ಸಮಯದಲ್ಲಿ ತೆಗೆದು ಅವನ್ನು ನೀಟಾಗಿ ಕ್ಲೀನ್ ಮಾಡಿ ಒಂದು ಶೂಡ್ ಕಟ್ಟಿದ್ದಲ್ಲಿ ಕನ್ಸ್ಯೂಮರ್ನ ಆಕರ್ಷಣೆ ಮಾಡುತ್ತವೆ ಹಾಗೂ ಹೆಚ್ಚಿನ ಒಂದು ಪ್ರೈಸನ್ನು ತಗೊಳ್ಬಹುದು. ಗೊತ್ತಿರೋ ಹಾಗೆ ಬೇರೆ ತರಕಾರಿ ಕಂಪೇರ್ ಮಾಡಿದಲ್ಲಿ ಅತೀ ಕಡಿಮೆ ಬಾಳಿಕೆಯನ್ನು ಹೊಂದಿವೆ. ಮ್ಯಾಕ್ಸಿಮಮ್ 1 ಅಥವಾ 2 ದಿನ ಮಾತ್ರ ಕೋಲ್ಡ್ ಸ್ಟೋರೇಜ್ನಲ್ಲೂ ಕೂಡ ಇಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇತರ ಸುಧಾರಿತ ಒಂದು ಬೇಸಾಯ ಹಾಗೂ ಕೊಯ್ಲಿನ ಸಮಯ ಹಾಗೂ ಕೊಯ್ಲಿನ ನಂತರ ಆ ವಸ್ತುವನ್ನು ಹೆಂಗೆ ನಾವು ಹ್ಯಾಂಡಲ್ ಮಾಡ್ತೇವೆ, ಸಸ್ಯಗಳನ್ನು ಕೊಯ್ಲು ಮಾಡಿದ ಮೇಲೆ ಅವ್ನ ನೀಟಾಗಿ ತೊಳೆದು ಅನಂತರ ಬಂಚ್ ಮಾಡಿ ಅವನ ಸರಿಯಾದ ಕ್ರೇಟ್ಗಳಲ್ಲಿ ಇಡಬೇಕು. ಬುಟ್ಟಿಯಲ್ಲಿ ತುಂಬಿ ಒಂದರ ಬುಟ್ಟಿ ಮೇಲೆ ಒಂದು ಇಟ್ಟಲ್ಲಿ ಆ ಸಸ್ಯಗಳು ಒಂದರ ಮೇಲೆ ಒಂದು ಭಾರ ಬಿದ್ದಂತಾಗಿ ತಮ್ಮ ಗುಣಮಟ್ಟವನ್ನಾಗಲಿ ತಾಳಿಕೆಯನ್ನಾಗಿ ಕಳೆದುಕೊಳ್ಳುತ್ತವೆ. ಆದ್ದರಿಂದ ಕೊಯ್ಲಿನ ಸಮಯ ಜೊತೆ ಸಾಗಾಣಿಕೆ ಹಾಗೂ ಹ್ಯಾಂಡಲ್ ಮಾಡುವ ರೀತಿ ಅತಿ ಉತ್ತಮವಾದಲ್ಲಿ ಒಳ್ಳೆಯ ಒಂದು ಪ್ರೈಸನ್ನು ಪಡೆಯಬಹುದು. ಯಾಕಂದರೆ ಸೊಪ್ಪು ತರಕಾರಿಗಳು ಅತಿ ಕಡಿಮೆ ಅವಧಿಯಲ್ಲಿ ಕೊಯ್ಲಿಗೆ ಬರತಕ್ಕಂಥವು. ಆದ್ದರಿಂದ ಈ ಏನೇ ಒಂದು ಕೀಟ ಅಥವಾ ರೋಗದ ಬಾಧೆಗೆ ನಾವು ಏನೋ ರಾಸಾಯನಿಕ ಯೂಸ್ ಮಾಡ್ತೇವೆ ಅವು ಸಸ್ಯದಲ್ಲಿ ಉಳಿಯುವ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಯಾವುದೇ ರಾಸಾಯನಿಕಗಳನ್ನು ಬಳಸಿದಾಗ 1 ವಾರದವರೆಗೆ ಅದನ್ನು ಕೊಯ್ಲು ಮಾಡಬಾರ್ದು. ಕೊಯ್ಲು ಮಾಡಿದ್ದೇ ಅದರಲ್ಲಿ ಸಸ್ಯಗಳಲ್ಲಿ ಆ ರಾಸಾಯನಿಕ ಅಂಶ ಉಳಿದು ಯಾರು ಬಳಸ್ತಾರೋ ಅವ್ರಿಗೆ ಹಾನಿಯಾಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಹಾಗೂ ಸಸ್ಯಜನ್ಯ ವಸ್ತುಗಳನ್ನು ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಸ್ಯಜನ್ಯ ವಸ್ತು ಅಂದರೆ ಅದು ಜೀವಸಾರವಾಗಿರಬಹುದು, ಜೀವಾಮೃತವಾಗಿರಬಹುದು ಅಥವಾ ಬೇವಿನ ಎಣ್ಣೆ ಆಗಿರಬಹುದು. ಅವನ್ನು ಕೂಡ ಪ್ರಾರಂಭದ ಹಂತದಲ್ಲಿ ಬಳಸೋದ್ರಿಂದ ರೋಗ ಅಥವಾ ಕೀಟದ ಹಾವಳಿ ಕಡಿಮೆ ಆಗುತ್ತದೆ. ಯಾವತ್ತಲ್ಲೂ ಭೂಮಿಯನ್ನು ಶುದ್ಧಿಯಾಗಿಟ್ಕೊಳ್ಬೇಕು ಅಥವಾ ಕಳೆರಹಿತವಾಗಿಟ್ಕೊಳ್ಬೇಕು. ಅದರಿಂದ ಕೀಟ ಅಥವಾ ರೋಗದ ಬಾಧೆ ಕಡಿಮೆ ಆಗುತ್ತದೆ. ನೀರಾವರಿ ವಿಧಾನದಲ್ಲಿ ಆಗದಲ್ಲಿ ಹಾಯಿ ನೀರಿಗಿಂತ ನೀವು ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಅಳವಡಿಸಿಕೊಂಡದ್ದೇ ಆದಲ್ಲಿ ಮಣ್ಣಿನಿಂದ ಬರತಕ್ಕಂಥ ರೋಗಗಳ ಪ್ರಮಾಣವನ್ನು ತಗ್ಗಿಸಬಹುದು. ಆದ್ದರಿಂದ ಸಾಧ್ಯವಾದಷ್ಟು ರಾಸಾಯನಿಕ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ ಅವಶ್ಯಕತೆ ಬಿದ್ದಲ್ಲಿ ಬಳಸಬಹುದು. ಆದರೆ ಕೊಯ್ಲು ಮಾಡುವಾಗ ಅದನ್ನು ಎಚ್ಚರಿಕೆ ವಹಿಸಬೇಕಾಗ. ಅದಲ್ಲದೆ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಇತ್ತೀಚೆಗೆ ಬಹಳ ಬಳಕೆ ಬಹಳ ಕಡಿಮೆ ಆಗುತ್ತಿದೆ. ಅದನ್ನು ಕೂಡ ನೀವು ರಾಸಾಯನಿಕ ಗೊಬ್ಬರಗಳ ಜೊತೆ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮುಂದೆ ಕೂಡ ಇಳುವರಿಯನ್ನು ಚೆನ್ನಾಗಿ ಪಡೆಯಬೇಕೆಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಬೇ ಎಷ್ಟು ಚಲೋ ಹೇಳಿದ್ರು ನೋಡ್ಬೇ ಇವ್ರು. ಮತ್ ನಿಂಗ ಅದಕ್ಕೆ ಹೇಳುದ. ನಾವು ಈಗ ಹೆಂಗ್ ಮಾಡ್ತಿದ್ವಿ ಗೊತ್ತನ? ಇದ ಮನೆ ಮುಂದಿದ್ ಬೆಳೆದೈತ, ಇದನ್ನ ಹರ್ಕೊಂಡ್ ಬಂದ ತಿಂದ, ಇದನ್ನ ಕಿತ್ಕೊಂಡ್ ಬಂದ ತಿಂದ, ಹಿಂಗ ಮಾಡ್ತಿದ್ವಿ. ಆದ್ರ ಇದ್ ರೋಗ ಏನೇನೈತಿ ಅನ್ನೋದು ಇದನ್ ಕೇಳಿದ ಮೇಲೆ ಗುರ್ತಾತ್ ನೋಡ್ ನನಗ. ಅದಕ್ಕ ನಿಂಗ್ ಹೇಳುದ, ಅವಾಗ ಅವಾಗ ಇಂಥವೇನ್ರಿ ಚಲೋ ಚಲೋ ಸುದ್ದಿ ನಿನಗ್ ತಗೊಂಡ್ ಬಂದು ಹೇಳ್ಬೇಕು ಅನ್ನೋದ ನನ್ನ ಆಸೆ. ಅಲ್ವೇ ಇಷ್ಟೆಲ್ಲ ಹೇಳ್ತೀನಿ ನೀನು. ಮೊನ್ನೆ ಮತ್ತೆ ನಿನ್ ಮಗ ಅದು ಪಾಲಕ್ ಆಮೇಲೆ ಮೆಂತೆ ಸೊಪ್ಪು ತಿನ್ನುದಿಲ್ಲ ಅಂತ ಹೇಳಕತ್ತಿದ್ದೆಲ್ಲ, ಮತ್ತೆ ಈಗ ತಿಂತಾನ ನಾನು? ಅದಕ್ಕ ಬೇರೆ ಬೇರೆ ದಾರಿ ಇರ್ತಾವ ಗೊತ್ತೇನಕಲ್ಲವ. ಈಗ ಹಂಗ ತಿನ್ನಂಗಿಲ್ಲ ಅಂದ್ರೆ ಅವಕ್ಕೆ ಬೇರೆ ಬೇರೆ ರೂಪ ಮಾಡಿ ಕೊಡ್ಬೇಕು. ಅಂದ್ರ ಸಾರ್ದಾಗ ಹಾಕುದು, ಪಲ್ಲೆ ಮಾಡುದು, ಅದನ್ನ ಕತ್ತರಿಸಿ ಹಾಕಿ ಚಪಾತಿಯಾಗ ಹಾಕಿ ಪರೋಟ ಮಾಡುದು, ಕರದ ಪೂರಿ ಮಾಡು, ಚಟ್ನಿನು ಕೊಡ್ತೀನಿ. ಇದಿಷ್ಟು ಪಾಲಕ್ ಬಾಳ ಚಂದ ಬೆಳೆದೈತೆ, ಅದಕ್ಕ ಇದನ್ನ ತಗೊಂಡ್ ಹೋಗು. ಏನು ಮಾಡುವಂಗಿಲ್ಲ, ನೀ ಬಾಳ ತ್ರಾಸ ಪಟ್ಕೊಳಂಗ ಇಲ್ವಾ, ನೀನು ಕೆಲ್ಸಕ್ ಹೋಗಾಕಿ. ಏನ್ ಮಾಡ್ತಿ, ಇದನ್ನಂತೂ ನಾನು ತೊಳೆದ ಕೊಟ್ಟಿನಿ ನಿನಗ. ಇದನ್ನ ಈಗ ಸಂಜಿಕ ಊಟಕ್ಕಾಗುವಷ್ಟು ಚಟ್ನಿ ವಯ್ಯ. ನಾಳೆ ಮುಂಜಾನೆ ಏನ್ ಮಾಡು, ಇದನ್ನ ಸಣ್ಣ ಹೆಚ್ಚಿ ತಾಳಸ ಎಣ್ಣೆಗ. ಆ ತಾಸು ಮುಂದ ಒಂದ್ ನಾಕ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅದು ಒಂದ್ ನಾಕ್ ಬೆಳ್ಳುಳ್ಳಿ ಹಾಕ. ಅದೆಲ್ಲ ಆರಿದ ಮೇಲೆ ಒಂದಿಟ್ಟು ಉಪ್ಪು, ಒಂದಿಟ್ಟು ಜೀರಿಗೆ ಅಷ್ಟ ಹಾಕಿ ಗಿರ್ರ ಅನ್ನಿಸ್ಬಿಡು. ನಾವಂತೂ ಒಳಗ ರುಬ್ತೀವಿ, ಮತ್ ನೀವೆಲ್ಲ ಮಿಕ್ಸಿ ಪಕ್ಸಿ ಇಟ್ಕೊಂಡವ್ರವ ನೀವು. 2 ನಿಮಿಷದಾಗ ಆಕೈತಿ. ಚಲೋ ಆತು ಬಿಡು. ಹಂಗಾರೆ ಹೆಂಗೂ ನೀನು ಪಾಲಕ್ ಸೊಪ್ಪು ಕೊಡಾಕತ್ತೀಯ, ನಾಳೆ ರೊಟ್ಟಿ ಕೂಡ ಪಾಲಕ್ ಚಟ್ನಿನ ಮಾಡ್ಬಿಡ್ತೀನಂತ. ಅಲ್ಲಿ ನೀ ಹಂಗ ಕುಂತೇನ ನನಗ ಹಾಡ್ಗಿಡ ಏನ್ರಿ ಕೇಳಿಸ್ತೇನು ಅಲ್ಲ. ಒಟ್ಟು ಇಲ್ಲಿ ಬಂದ್ ಕೊ, ನಿನಗ ಹಾಡಿಂದ ಹುಚ್ಚು ಒಟ್ಟು ಮೊದ್ಲಿಂದ ಹೋಗೆ ಇಲ್ಲಿ ನೋಡು. ಮತ್ತ ಇವತ್ತ ಯಾರ್ದ ಹಾಡು ಕೇಳೋಣ ಗುರ್ತೈತಿನ? ಫಕೀರವ್ವ ಗುಡಿಸಾಗರ ಗಿಗಿ ಪದ. ಹಾ ಕೇಳೋಣ ಅವನ್ನ ನಡಿ. ಕರಾನು ಬಾಳಿ ನಿಮ್ಮೆಟ್ಟ ಬಟ್ಟೆ ಸ್ವಾಮಿ ಬಾಳಿಯ ತೋಟ ಬಟ್ಟೆ ಸ್ವಾಮಿ ಬಾಳಿಯ ತೋಟ ಧರ್ಮದಾಸ ಗಿರಿಯನ್ನು ಇಟ್ಟ ಅಕ್ಕ ಮಾದೇವಿಯ ನೀನು ಬಾರೆ ನೋಡಿಲೆ ಮಲ್ಲವ್ವ, ನೀ ಬರ್ತೀಯಲ್ಲ, ಬಂದು ಒಂದ್ ನಾಲ್ಕು ಚಲೋ ಮಾತಾಡಿ ಒಂದಿಷ್ಟು ಏನೇನೋ ಸುದ್ದಿ ಹೇಳಿ ಒಂದೆರಡು ಹಾಡು ಕೇಳಿ ಹೋಗ್ತೀವಿ ನೋಡು. ಯವ್ವ, ನಮ್ ಗೆಳತ್ಯಾರು ಅಂದ್ರೆ ಹಿಂಗೆ ಇರ್ಬೇಕು ನೋಡ ಅನಿಸ್ಬಿಡ್ತೈತಿ ನೋಡ. ನೀನಷ್ಟ ಅಂತೀಯಲ್ಲ, ಇನ್ನ ನಮ್ಮ ಈ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕೇಳೋ ಎಷ್ಟು ಮಂದಿ ಗೆಳತ್ಯಾರ ಅದಾರ ಗೊತ್ತೇನು ನಿನ್ಗ? ಅವರೆಲ್ಲ ಕುಂತ ಈ ಕಾರ್ಯಕ್ರಮ ಕೇಳಿ ಈಗ ನಾನು ನೀನು ಹೆಂಗ ಈ ತರಕಾರಿಯಾಗಿನ ಪೋಷಕಾಂಶ ಏನೇನ್ ಐತಿ, ಹೆಂಗ ಬೆಳಿಬೇಕು ಅಂತ ತಿಳ್ಕೊಂಡ್ವಲ್ಲ, ಹಂಗ ಅವರು ತಿಳ್ಕೊಂಡಿರ್ತಾರ. ಮತ್ತ ಗಿಗಿ ಪದದ ಹಾಡ ಖುಷಿ ಅವರು ಪಟ್ಟಿರ್ತಾರ. ಏನಂತಿ ಹೂನ್ವ, ಇವೆಲ್ಲ ನಮ್ ಜೀವನ ನೋಡು. ಮೊದ್ಲೇಕ ಹಳ್ಳಿ ಜೀವನದಾಗ ಇವೆಲ್ಲ ಬೆರೆತ್ ಬಿಟ್ಟಿದ್ವು. ಈಗ ಇವು ಆವು ಇವು ಬಂದು ಮೊಬೈಲು ಗಿಬೈಲು ಬಂದು ಇದು ಆಗ್ಬಿಟ್ಟವ, ಅಂತ ಜೀವನ ಕಂಡೇವಿಲ್ಲ ಆಗ್ಬಿಟ್ಟೈತವಾ ಇವ. ಆದ್ರೂ ಇದ್ರ ಸೊಗಡೆ ಸೊಗಡೆ ಬಿಡು ಸೊಗಡೆ. ಹೌದು, ಕೇಳೋಣಲ್ಲ ಹಂಗಾರ ನಡಿ. ಮಕ್ಕಳಿಗೆ ಬಿಣ್ಣಾಸಿ ಪೇಳ್ವಿ ತಾಯಿಯ ಕೇಳಿ ಹೇಳ್ತೇನೆ. ಅಣ್ಣ ಮಕ್ಕಳಿಗೆ ಬಿಣ್ಣಾಸಿ ಪೇಳುವೆ ಪುಣ್ಯ ರೂಪಿಯಾಗಿ ನಡಿರೆವ್ವ, ಪುಣ್ಯ ರೂಪಿಯಾಗಿ ನಡಿರೆವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರೆವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರೆವ್ವ. ಸರಳ ನಾಸಿಕದಲ್ಲಿ ಹೊಳೆಯುವ ಮೂಗುತಿ ಕಾಂತಿಯ ಕೇಳಿ ಹೇಳ್ತೇನೆ. ತರುಳಿ ಮುತ್ತೈದರ ಗುರುತವ್ವ, ತರುಳಿ ಮುತ್ತೈದರ ಗುರುತವ್ವ. ಕೊರಳು ಮಂಗಾಲೆ ಹಣಿ ಮ್ಯಾಲೆ ಕುಂಕಮ್ ಇಲ್ಲದ ನಾರಿ ಅರ್ಥವ್ವ. ಇಲ್ಲಿ ಯಾರ್ಯಾರು ಹಚ್ಚಿಕೊಂಡ ಬಂದಿಲ್ಲವ್ವ, ಕತ್ತಲಾಗ ಕಾಣುವುದಿಲ್ಲ ಪಕ್ಕಿರವ್ವ. ಕೊರಳು ಮಂಗಾಲೆ ಹಣಿ ಮ್ಯಾಲೆ ಕುಂಕಮ್ ಇಲ್ಲದ ನಾರಿ ಅರ್ಥವ್ವ. ಬಂಗಾರ ಬಾಳಿಯ ಸರಿಗೆ ಸಿಂಗರ್ ತಾಯಿಯ ಬಂಗಾರ ಬಾಳಿಯ ಸರಿಗೆ ಸಿಂಗಾರ ಹಂಗಿನದಾಗಿನ ಬಿಡರೆವ್ವ, ಹಂಗಿನದಾಗಿನ ಬಿಡರೆವ್ವ. ರಂಗಮಣಿ ಕನತು ಮಂಗಾಲೆ ಸೂತ್ರ ಅಂಗತ್ಯ ಭೂಷಣ ಇಡರೆವ್ವ. ಅಂಗೈಕ ಭೂಷಣ ಇಡರೆವ್ವ. ಸರಿಗೆ ವಂಕಿಗಳು ಕೋಟ್ಯವಸ್ತಾಯಿಯ ಧರಿಸುವ ದ್ಯಾತಕ ಬೇಕವ್ವ, ಧರಿಸುವ ದ್ಯಾತಕ ಬೇಕವ್ವ. ಗುಟಕಿ ಒಳಗ ಒಂದ ಗುಂಜಿ ಬಂಗಾರದ ಗುಳುದಾಳಿ ಇದ್ದರ ಸಾಕವ್ವ. ಅದು ಇಲ್ಲದಿದ್ದರ ಪಾಡವ್ವ, ಗೋರ್ಮಾಳ ಬೇಡ್ತಾರ ಪಕ್ಕಿರವ್ವ. ಗುಟ್ಟಿಗೆ ಒಳಗ ಒಂದ ಗುಂಜಿ ಬಂಗಾರ ಗುಳದಾಳಿ ಇದ್ದರ ಸಾಕವ್ವ. ಮನ ಮನವಿಲ್ಲದ ಮಣಿ ಮಣಿ ತಿರುಗುವ ಮನಸ್ಸನ್ನು ಬಿಗಿಯಾಗಿ ಹಿಡಿರೆವ್ವ, ಮನಸ್ಸನ್ನು ಬಿಗಿಯಾಗಿ ಹಿಡಿರೆವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರವ್ವ. ಜಾನಿ ಮುತ್ತೋದರಿಗೆ ಪಾದವೇ ಪಾವನ ತಾಯಿ. ಹೌದು, ಯಾರ ಪಾದ್ರಿ? ಗಣ್ಣನ ಪಾದ. ಜಾನಿ ಮುತ್ತೋದರಿಗೆ ಪಾದವೇ ಪಾವನ, ಅಂಗವೇ ಮಂಗಲ ರೂಪವ್ವ, ಅಂಗವೇ ಮಂಗಲ ರೂಪವ್ವ. ಓಣಿಯ ಜನರಿಂದ ಪೂಜೆಗೊಳ್ಳುವೆ ತಾಯಿ, ಕೈಯಲ್ಲಿ ಆರತಿ ದೀಪವ್ವ. ಕೈಯಲ್ಲಿ ಆರುತಿ ದೀಪವ್ವ. ಪತಿಯಿಂದ ಸೌಭಾಗ್ಯ, ಪತಿಯಿಂದ ಸಂಪತ್ತಾಯಿ, ಪತಿಯ ದೇವರೆಂದು ತಿಳಿರವ್ವ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ, ಅಥಣಿ ತಾಲೂಕು ಕೊಕ್ಕಟ್ನೂರಿನ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಬಾಗಿವಂತಿ ರೇಣುಕ ಬಾರವ ರೇಣುಕ ಜಗದಂಬ, ಸತ್ಯವಂತಿ ನಡ ಗಂಗಾ ಬಾರವ ರೇಣುಕ ಜಗದಂಬ. ಸೇವಾ ಮಾಡುವೆ ಪಾರ ಸಾಲ ಬೇಡುವೆ, ತಾಯವ್ವ ನಿನ್ನ ಸೇವಾ ಮಾಡುವೆ ಪಾರ ಸಾಲ ಬೇಡುವೆ, ಹಗಲಿ ವಿರಳಿ ಕೊಂಡಾಡುವೆ ನಿನ್ನ ಧ್ಯಾನದಲ್ಲಿರುವೆ ಬಾರವ ರೇಣುಕ ಜಗದಂಬ. ಸತ್ಯವಂತಿ ನಡ ಗಂಗಾ ಬಾರವ ರೇಣುಕ ಜಗದಂಬ. ಚೌಡಿಕಿ ಮದ್ದಾನಿ ಸೌಮೇಳ ಆಡುವುದು ಗೊಂದಲ, ಚೌಡಿಕಿ ಮದ್ದಾನಿ ಸೌಮೇಳ ಆಡುವುದು ಗೊಂದಲ, ಕ್ಯಾದಿಗಿ ನಾಥವು ಪರಿಮಳ ಆಡುವುದು ಗೊಂದಲ, ಕ್ಯಾದಿಗಿ ನಾಥವು ಪರಿಮಳ. ಸೇವಾ ಮಾಡೋರು ಬಾಳ ಬಾರವ ರೇಣುಕ ಜಗದಂಬ. ಭಾಗಿವಂತಿ ರೇಣುಕ ಬಾರವ ರೇಣುಕ ಜಗದಂಬ, ಸತ್ಯವಂತಿ ನಡ ಗಂಗಾ ಬಾರವ ರೇಣುಕ ಜಗದಂಬ. ಕೊಲ್ಲಾಪುರ ಹುಟ್ಟಿದ್ದೆ ಹಿರಿಯ ಮಾವೂರ, ಬೆಳೆದಿದ್ದೆ ಕೊಲ್ಲಾಪುರ ಆದಿಸ್ಥಳದಲ್ಲಿ ನಾಗಾವಿ, ಬೆಳೆದಿದ್ದೆ ಕೊಲ್ಲಾಪುರ ಆದಿಸ್ಥಳದಲ್ಲಿ ನಾಗಾವಿ. ಹುಲಿಗೆಮ್ಮ ನನಸಿದೆ ಬಾರವ ರೇಣುಕ ಜಗದಂಬ. ಭಾಗಿವಂತಿ ರೇಣುಕ ಬಾರವ ರೇಣುಕ ಜಗದಂಬ, ಸತ್ಯವಂತಿ ನಡ ಗಂಗಾ ಬಾರವ ರೇಣುಕ ಜಗದಂಬ. ಸತ್ಯವಂತಿನ ಸೇವಾ ಮಾಡುವೆ ಪಾರ ಸಾಲ ಬೇಡುವೆ, ತಾಯವ್ವನಿನ ಸೇವಾ ಮಾಡುವೆ ಪಾರ ಸಾಲ ಬೇಡ.